ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಂಧುಗಳೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗೋತಳಿಗಳ ಸಂರಕ್ಷಣೆ ಹಾಗೂ ಪ್ರಾಮುಖ್ಯತೆ ಈ ಕುರಿತು ಶಿವಮೊಗ್ಗದ ಪಶು ಮಹಾವಿದ್ಯಾಲಯದ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಆರ್ ಜಯಶ್ರೀ ಅವರೊಡನೆ ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗದ ಪಶು ಮಹಾವಿದ್ಯಾಲಯದ ಪ್ರಾಣಿ ತಳಿ, ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆರ್ ಜಯಶ್ರೀ ಅವರೊಂದಿಗೆ ಇದ್ದೀವಿ. ಅವರು ನಮ್ಮೊಂದಿಗೆ ಇಂದು ಸ್ಥಳೀಯ ಗೋತಳಿಗಳ ಸಂರಕ್ಷಣೆ ಹಾಗೂ ಪ್ರಾಮುಖ್ಯತೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮಸ್ಕಾರ. ನಮಸ್ಕಾರ. ಇಂದಿನ ವಿಷಯ ಸಂಬಂಧಪಟ್ಟಂಗೆ ತಾವು ಹೇಳೋದಾದ್ರೆ ಗೋತಳಿಗಳ ಪ್ರಸ್ತುತ ಸ್ಥಿತಿ ಬಗ್ಗೆ, ಅಂದ್ರೆ ಸ್ಥಳೀಯ ಗೋತಳಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಗೋತಳಿಗಳ ಪ್ರಸ್ತುತ ಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಭಾರತ ದೇಶದಲ್ಲಿ 192 ಮಿಲಿಯನ್ ಜಾನುವಾರು ಸಂಖ್ಯೆ ಇತ್ತು. ಅದರಲ್ಲಿ 142 ಮಿಲಿಯನ್ ದೇಶೀಯ ಗೋತಳಿಗಳಾಗಿರುತ್ತದೆ. ಇದರಲ್ಲಿ 50 ತಳಿಗಳನ್ನು ನೋಂದಾಯಿತ ತಳಿಯಾಗಿ ಮಾಡಲಾಗಿರುತ್ತದೆ. ಅಂದರೆ ನೋಂದಣಿ ಮಾಡಿರುವ ಒಂದು ಸಂಸ್ಥೆ ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಕರ್ನಾಲ್ನಲ್ಲಿದೆ. ಈ ಸಂಸ್ಥೆ ಒಂದು ಜಾನುವಾರು ತಳಿಗಳನ್ನು ನೋಂದಣಿ ಮಾಡ್ತಾರೆ. ಈ ತಳಿಗಳನ್ನು ನೋಂದಣಿ ಮಾಡೋದ್ರಿಂದ ನಮಗೆ ಏನೇನು ಉಪಯೋಗಗಳಾಗುತ್ತದೆ ಅಂತ ಅಂದರೆ, ತಳಿಯ ಬಗ್ಗೆ ನಾವು ಏನೇನು ಕಾರ್ಯಕ್ರಮಗಳನ್ನು ರಕ್ಷಣೆ ಮಾಡೋಲ್ಲಿ ಇಟ್ಕೊಬೋದು, ಅಥವಾ ಅದರಿಂದ ಮುಂದೆ ಸಂಶೋಧನೆ ಕಾರ್ಯಚಟುವಟಿಕೆಗಳನ್ನು ಹೇಗೆ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ನಮಗೆ ಲಭ್ಯವಾಗುತ್ತದೆ. ಜೊತೆಗೆ ಮೇಡಮ್, ಈ ಸ್ಥಳೀಯ ತಳಿಗಳ ಬಗ್ಗೆ ಹೇಳೋದಾದ್ರೆ, ಈ ಸ್ಥಳೀಯ ತಳಿಗಳನ್ನು ಯಾವ ರೀತಿ ವಿಂಗಡಣೆ ಮಾಡ್ತೀರಾ ಅಂತ? ಸಾಮಾನ್ಯ ಈ 50 ನೋಂದಾಯಿತ ತಳಿಗಳನ್ನು ಹಾಲಿಗಾಗಿರುವಂತ ತಳಿಗಳು, ಅಥವಾ ಕೆಲಸಕ್ಕಾಗಿರುವಂತ ತಳಿಗಳು, ಅಥವಾ ದ್ವಿ ಉದ್ದೇಶಕ್ಕಾಗಿರುವಂಥದ್ದು, ಕೆಲವು ಅದರ ಗಂಡು ಹೋರಿ ಅಂದರೆ ಎತ್ತುಗಳಾಗಿ ಕೃಷಿ ಕೆಲಸಗಳಿಗೆ ಮತ್ತು ಗಾಡಿ ಎಳೆಯೋದಕ್ಕೆ ಉಪಯೋಗ ಆಗ್ತದೆ. ಆದರೆ ಅದರ ತಾಯಿ ಅದರ ಹೆಣ್ಣು ಹಾಲು ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಹೆಚ್ಚು ಕಮ್ಮಿ ಅಮೃತ ಮಹಲ್, ಹಳ್ಳಿಕರ್, ಕಿಲ್ಲಾರ್, ಮಲ್ಲಾಡ್ಗಿಡ್ಡ ಇವು ಎಲ್ಲ ತಳಿಗಳನ್ನು ಕೆಲಸಗಾರ ತಳಿಗಳ ಗುಂಪಿಗೆ ಸೇರಿರುತ್ತದೆ. ದ್ವಿಉದ್ದೇಶ ತಳಿಗಳಾದ ಕೃಷ್ಣಾ ವ್ಯಾಲಿ ಮತ್ತು ದೇವಣಿ ತಳಿ ಕೂಡ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಬಟ್ ಹಾಲಿಗಾಗಿ ಇರುವಂಥ ತಳಿಗಳು ಭಾಳ ಕಡಿಮೆ ಇರೋದ್ರಿಂದನೇ ಮುಂದೆ ನಮ್ಮ ದೇಶೀಯ ಒಂದು ಬ್ರೀಡಿಂಗ್ ಪಾಲಿಸಿಯಲ್ಲಿ ಕ್ರಾಸ್ ಬ್ರೀಡಿಂಗನ್ನು ತಂದು ಜೆರ್ಸಿ ಹೆಚ್ ಎಫ್ ಅನ್ನು ಹಾಲು ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಾಗಿರುತ್ತದೆ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಯಾವ ಥರ ಈ ದೇಶೀ ತಳಿ ಅಥವಾ ನಮ್ಮ ಕರ್ನಾಟಕದ ಗೋ ತಳಿಗಳನ್ನು ಯಾವ ಥರ ರಕ್ಷಣೆ ಮಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತದೆ. ಜೊತೆಗೆ ಈ ಕರ್ನಾಟಕದಲ್ಲಿ ಗೋತಳಿಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಕಂಡು ಬರತಕ್ಕಂತಹ ಗೋತಳಿಗಳು ಮತ್ತು ಅವುಗಳ ಪ್ರಸ್ತುತ ಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಕರ್ನಾಟಕದಲ್ಲಿ 84 ಲಕ್ಷ ಗೋತಳಿಗಳಿದ್ದು, ಅದರಲ್ಲಿ ಶುದ್ಧ ತಳಿ, ಶುದ್ಧ ಗುಣಾದಿಶಿಗಳು ಹೊಂದಿರುವ ತಳಿಗಳು ಅಂತ ನೋಡಿದ್ರೆ ಬಹಳ ಕಡಿಮೆ ಆಗಿದೆ. ಅದರಲ್ಲಿ ಹಳ್ಳಿಕರ್ ತಳಿ 8 ಲಕ್ಷ ಇದೆ, ಅಮೃತ ಮಹಲ್ ತಳಿ 3 ಲಕ್ಷ ಇದೆ, ಕಿಲಾರಿ ತಳಿ 12 ಲಕ್ಷ ಇದೆ, ಮಲೆನಾಡುಗಿಡ್ಡ ತಳಿ 7 ಲಕ್ಷ ಇದೆ, ದೇವನಿ ತಳಿ 1 ಲಕ್ಷ ಇದೆ, ಮತ್ತೆ ವಿಶೇಷವಾಗಿ ಕೃಷ್ಣಾವ್ಯಾಳಿ ತಳಿ ಗಣನೀಯವಾಗಿ ಕಡಿಮೆಯಾಗಿ 19,000ಕ್ಕೆ ಇಳಿದಿದೆ. ಇವೆಲ್ಲ ತಳಿಗಳಲ್ಲೂ ಕೂಡ ಗಂಡು ರಾಸವನ ಸಂಖ್ಯೆ ನೋಡಿ ಪ್ರತಿ ಜಾನುವಾರು ಗಣತಿಯಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನಮಗೆ ಏನು ನಿದರ್ಶನವಾಗುತ್ತದೆ ಅಂತ ಅಂದ್ರೆ, ಕೆಲಸಕ್ಕಾಗಿ ಜಾನುವಾರುಗಳನ್ನ ಅಥವಾ ಹೋರಿಗಳನ್ನ ಉಪಯೋಗ ಕಡಿಮೆ ಆಗ್ತಾ ಇದೆಯೋ ಏನೋ, ಕೃಷಿ ಯಂತ್ರೋಪಕರಣ ಆಗಿರೋ ಕಾರಣದಿಂದ ಒಂದು ಗಾಡಿ ಎಳೆಯೋದಕ್ಕಾಗ್ಲಿ ಅಥವಾ ಕೃಷಿ ಕೆಲಸಕ್ಕೆ ಈ ಎತ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ಗಂಡು ರಾಸುಗಳ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೂ ಕೂಡ ಈ ದೇಶಿ ತಳಿಗಳು ಈ ಒಂದು ಹವಾಮಾನಕ್ಕೆ ಹೊಂದ್ಕೊಂಡಿರುವುದರಿಂದ ಮತ್ತೆ ಕಡಿಮೆ ದರ್ಜೆಯ ಮೇವನ್ನು ಒಳ್ಳೆಯ ಒಂದು ಹಾಲಾಗಿ ಕೊಡುವಂತಹ ಸಾಮರ್ಥ್ಯ ಇರೋದ್ರಿಂದ ಈ ತಳಿಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ರೈತ ಬಾಂಧವರು ತಮ್ಮ ತೊಡಗಿಸ್ಕೊಳ್ಳಬೇಕು ಅಂತ ನಾನು ಕೇಳಿಕೊಳ್ತೇನೆ. ಜೊತೆಗೆ ಈ ಹಾಲು ಉತ್ಪಾದನೆ ಬಗ್ಗೆ ಮಾತಾಡೋದಾದ್ರೆ ದೇಶೀಯ ಗೋತಳಿಗಳ ಹಾಲು ಉತ್ಪಾದನೆ ಯಾವ ರೀತಿ ಇರುತ್ತೆ ಅಂತ? ಈಗ ಒಟ್ಟಾರೆ ನೋಡಬೇಕಾದ್ರೆ ಭಾರತ ದೇಶದಲ್ಲಿ 198.4 million ಟನ್ಗಳಷ್ಟು ಹಾಲು ಉತ್ಪಾದನೆ ಆಗ್ತದೆ. ಭಾರತ ದೇಶ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇತ್ತು. ಈ ಇದರಲ್ಲಿ 48% ಹಾಲು ದನಗಳಿಂದ ಬರುತ್ತದೆ, ಇನ್ನು 48% ಎಮ್ಮೆಗಳಿಂದ ಬರ್ತದೆ, ಮತ್ತೆ ಈ 48%ಅಲ್ಲಿ 38.5 million ಟನ್ ಅಷ್ಟು ಸ್ಥಳೀಯ ಜಾನುವಾರುಗಳಿಂದ ಲಭ್ಯವಾಗುತ್ತದೆ. ಹಾಗಾಗಿ ಈ ಒಂದು ಹಾಲಿನ ಗುಣಮಟ್ಟ ಒಳ್ಳೆಯ ರೀತಿಯಲ್ಲಿ ಇರೋದ್ರಿಂದ ಮತ್ತೆ ಆ ಹಾಲಿನ ಬರುವಂಥ ಉಪ ಉತ್ಪನ್ನಗಳಾದ ತುಪ್ಪ ಅಥವಾ ಬೆಣ್ಣೆ ಮೊಸರು ಇತ್ಯಾದಿಗಳಲ್ಲಿ ವಿಶೇಷತೆ ಇರೋದ್ರಿಂದ ನಾವು ಈ ಹಾಲಿನ ಸಂಖ್ಯೆಗೆ ಅನುಗುಣವಾಗಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡೋದ್ರಲ್ಲಿ ನಮ್ಮ ಗಮನವನ್ನು ಹಾಕಲೇಬೇಕಾಗ್ತದೆ. ಜೊತೆಗೆ ಮೇಡಮ್, ಭಾರತ ದೇಶದಲ್ಲಿ ತಳಿಗಳ ಸುಧಾರಣೆ ಕಡಿಮೆ ಆಗಿದೆ ಅನ್ನೋದ್ರ ಒಂದು ವಿಚಾರದಲ್ಲಿ ಈ ತಳಿ ಸುಧಾರಣೆಯಲ್ಲಿ ಕಂಡು ಬರ್ತಕ್ಕಂಥ ನಿರ್ಬಂಧಗಳ ಬಗ್ಗೆ ಈಗ ನಾವು ನೋಡಿದಾಗ ಏನಾಗ್ತದೆ, ಕ್ರಾಸ್ ತಳಿಗಳ ಹೋಲಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಹೆಚ್ಚಿನ ಹಾಲು ಕೊಡುತ್ತದೆ, ಆದರೆ ಅವರು ಅದರಿಗೆ ಅದರಿಂದ ಆದಾಯ ಸಿಗ್ತದೆ ಅಂತ ಹೇಳಿ ರೈತರು ಅದರ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಇನ್ನೊಂದು ಕೆಲವು ಗುಂಪುಗಳು ದೇಶಿ ತಳಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದ್ದಾರೆ. ಹೀಗೆ ಆಯ್ಕೆ ಮಾಡಕ್ಕೆ ಹೋದಾಗ ನಮಗೆ ಹಳ್ಳಿಕರ್ ತಳಿನೇ ಬೇಕು, ಅಮೃತ ಮಹಲ್ ತಳಿನೇ ಬೇಕು ಅಂತ ಹೇಳಿದಾಗ ಒಳ್ಳೆಯ ಗುಣಗಳು ಅಂದರೆ ನೋಡಲಿಕ್ಕೆ ಹಳ್ಳಿಕರ್ ತಳಿನೇ ಅಲ್ವೋ ಅನ್ನೋದು ಗುರುತು ಹಿಡಿಯೋದು ಕೂಡ ಕಡಿಮೆ ಕಷ್ಟವಾಗ್ತದೆ. ಹಾಗಾಗಿ ಅದರಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇರುವಂತ ಫ್ಯಾಮಿಲಿ ಅಂದ್ರೆ ಕುಟುಂಬ ಯಾವುದು ಅಂತ ಕಂಡು ಹಿಡಿಯೋದು ಕೂಡ ಕಷ್ಟ ಆಗ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಹಿಂಡುಗಳಾಗಿ ನಮ್ಮ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ತಳಿಗಳ ಹಿಂಡನ್ನು ಮತ್ತೆ ಒಂದೇ ಮನೆಯಲ್ಲಿ ಕಲಬೆರಕೆ ಮಾಡಿರುವಂತ ಹಿಂಡುಗಳು ಕೂಡ ಕಂಡು ಬರ್ತದೆ. ಹಾಗಾಗಿ ಶುದ್ಧ ತಳಿ ಯಾವುದು ಅಂತ ಕಂಡು ಹಿಡಿಯೋದು ತೊಂದರೆ ಆಗಿದೆ. ಅದನ್ನು ನಿವಾರಿಸಲು ಹೇಗೆ ಅಂತ ಹೇಳಿದ್ರೆ ನಾವು ಹೆಚ್ಚಿನ ತರಬೇತಿಯನ್ನು ಪಡೆಯಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಳಿಗಳು ವಿಂಗಡಣೆ ಆಗಿದೆ, ಎಲ್ಲಿ ಲಭ್ಯವಿದೆ ಅನ್ನೋದನ್ನು ಕಂಡು ಆ ಜಿಲ್ಲೆಗಳಲ್ಲಿ ಆ ತಳಿಗಳನ್ನೇ ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ರೈತರು ಮುಂದಾಗಬೇಕು. ವಿವಿಧ ಕೃಷಿ ಹವಾಮಾನಕ್ಕೆ ಹೊಂದಿಕೊಳ್ಳುವಂಥ ಒಂದು ಸ್ಥಿತಿ ಈ ಒಂದು ಜಾನುವಾರು ತಳಿಗಳಿಗೆ ಇರೋದ್ರಿಂದ ಆ ತಳಿಗಳನ್ನೇ ಕಾಪಾಡಬೇಕು. ಒಳ್ಳೆಯ ಗುಣ ಇರೋವಂಥ ತಳಿಗಳನ್ನು ಯಾವತ್ತೂ ಕೂಡ ಕ್ರಾಸ್ ಬ್ರೀಡಿಂಗ್ ಮಾಡಬಾರ್ದು, ಅಂದರೆ ಜರ್ಸಿ ಮತ್ತು HF ಅನ್ನು ಶೇಖರಣೆ ಮಾಡಬಾರದು. ಯಾವುದು ದೇಶಿ ತಳಿಯ ಗುಣಗಳನ್ನು ಹೊಂದಿರುತ್ತದೆ, ಅಮೃತ ಮಹಲ್ ತಳಿಯ ಹೊಂದಿರುತ್ತದೆ, ಅಮೃತ ಮಹಲ್ ಇರುವಂಥ ಪ್ರದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಆ ಪಶು ಆಸ್ಪತ್ರೆಯಲ್ಲಿ ಇರುವಂಥ ವೀರ್ಯನಳಿಕೆ ಅಮೃತ ಮಹಲ್ ವೀರ್ಯನಳಿಕೆಯನ್ನೇ ಶೇಖರಣೆ ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ಈಗ ನೋಡಿದ್ರೆ ಹಳ್ಳಿಕರ್ ತಳಿ ಬೆಂಗಳೂರು ಸುತ್ತಮುತ್ತ ಇರುತ್ತದೆ, ಚಿಕ್ಕಮಗಳೂರು ಮತ್ತು ಕಡೂರು ಪ್ರದೇಶಗಳಲ್ಲಿ ಅಮೃತ ಮಹಲ್ ತಳಿ ಇರ್ತದೆ, ಈ ಕಿಲಾರಿ ತಳಿ ಬೆಲ್ಗಾಂ ಪ್ರದೇಶದಲ್ಲಿ ಇರುತ್ತದೆ, ಮಲೆನಾಡು ಗಿಡ ತಳಿ ಮಲೆನಾಡು ಪ್ರದೇಶದಲ್ಲಿ ಇರುತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಇರುವಂಥ ಪಶು ಆಸ್ಪತ್ರೆಯಲ್ಲಿ ಕೃತಗರ್ಭಧಾರಣೆ ಕೇಂದ್ರಗಳು ಏನೇ ಇದ್ದರೂ ಅಲ್ಲಿ ಸ್ಥಳೀಯ ಜಾನುವಾರುಗಳ ವೀರ್ಯನಳಿಕೆಯನ್ನು ಲಭ್ಯವಿರುತ್ತದೆ. ಆ ಸ್ಥಳೀಯ ಗುಣಕ್ಕೆ ಅನುಗುಣವಾದ ವೀರ್ಯನಳಿಕೆಯನ್ನೇ ಶೇಖರಣೆ ಮಾಡ್ತಾ ಹೋದಾಗ ಶುದ್ಧ ತಳಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು ಮುಖ್ಯ ಒಂದು ತೊಂದರೆ ಅಡಗು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಾನುವಾರುಗಳ ಮೇಯಿಸಲು ಗೋಮಾಳಗಳು ಅಥವಾ ಯಥೇಚ್ಛವಾಗಿದ್ದ ಮೇಯುವ ಜಾಗ ಕೂಡ ಕಡಿಮೆ ಆಗ್ತಾ ಇದೆ ಅಂತ, ಅಂದರೆ ಕೃಷಿ ಭೂಮಿ ಜಾಸ್ತಿಯಾಗಿ ಜಾನುವಾರು ಮೇಯಲಿಕ್ಕೆ ತೊಂದರೆ ಆಗಿದೆಯೇನೋ ಅಂತ. ಇಂಥ ಸಂದರ್ಭದಲ್ಲಿ ನಾವು ಯಾವ ಥರ ಸಣ್ಣ ಜಾಗದಲ್ಲಿ ಒಳ್ಳೆಯ ಥರದ ಮೇವಿನ ಹುಲ್ಲು ಅಥವಾ ಮರಗಳನ್ನು ಯಾವ ಥರ ಬೆಳೆಯಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ರೈತರು ಇಟ್ಕೊಂಡಾಗ ಏನಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಪೌಷ್ಟಿಕಾಂಶ ಹೆಚ್ಚು ಜಾನುವಾರುಗಳಿಗೆ ಸಿಕ್ಕಿ ಆ ತಳಿ ಕೂಡ ಒಳ್ಳೆಯ ಒಂದು ಗುಣಾದಿಶವನ್ನು ಕೊಳ್ಳಲು ಸಾಧ್ಯ ಆಗ್ತದೆ. ಮತ್ತು ಇನ್ನೊಂದು ಈ ದೇಶೀಯ ತಳಿಗಳು ಏನಪ್ಪ ಅಂತಂದರೆ ಏನೇ ಒಂದು ವೈಪರ್ಯತೆ ಬರಲಿ ಆಗ ಕೂಡ ಅವು ಸುಧಾರಿಸ್ಕೊಂಡು ತನ್ನ ಕರುವನ್ನು ಹಾಕಿ ಮತ್ತೆ ಅದನ್ನು ಪೀಳಿಗೆಯನ್ನು ಮುಂದು ಸಾಗಿಸ್ತಾ ಹೋಗ್ತಾ ಇದೆ. ಈ ಒಂದು ಒಳ್ಳೆಯ ಗುಣ ಯಾವ ಥರ ನಾವು ದೇಶಿ ತಳಿಗಳನ್ನು ಕಾಪಾಡ್ಬೋದು ಅಂತ ಆಲೋಚನೆ ಮಾಡಬೇಕು. ಇದರ ಜೊತೆಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ರೈತರು ಈಗ ನಾವು ಹಾಲಿನ ಇಳುವರಿಯನ್ನ ನಾವು ಒಂದು ಗುರಿಯಾಗಿ ಇಟ್ಕೊಂಡು ಮಾಡಿದಾಗ ಹಾಲು ಜಾಸ್ತಿ ಕೊಡುವಂತ ಕುಟುಂಬಗಳು ಎಲ್ಲಿದೆ ಅಂತ ನಮಗೆ ಕಂಡುಹಿಡಿಯಲು ಕೂಡ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ಒಂದು ಪುಸ್ತಕದ ರೂಪದಲ್ಲಿ ನೋಂದಣಿ ಮಾಡಿ ಇಟ್ಕೊಳ್ಳೋದು, ಅಥವಾ ಇಂತೆಂತ ಕಡೆ ಒಳ್ಳೆಯ ಗುಣ ಇರುವಂತ ಹಾಲು ಕೊಡುವಂತ ತಂದೆ ತಾಯಿಗಳ ಫ್ಯಾಮಿಲಿಗಳು ಸಿಗ್ತಾ ಇದೆ ಅಂತ ಗೊತ್ತಾದ್ರೆ ಅದನ್ನ ನಮ್ಮ ಗಮನಕ್ಕೆ ತಂದಾಗ ನಾವು ಅದನ್ನ ಹೋರಿಗಳನ್ನ ತಳಿ ಕೇಂದ್ರಕ್ಕೆ ತಗೊಂಡೋಗಿ ಅಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿ ವೀರ್ಯವನ್ನ ಉತ್ಪಾದನೆ ಜಾಸ್ತಿ ಹೆಚ್ಚು ಜಾನುವಾರಿಗೆ ಉಪಯೋಗ ಆಗುವಂತರ ಮಾಡಬಹುದು ಅಂತ ಆಲೋಚನೆ ಇದೆ. ಹಾಗಾಗಿ ರೈತರು ತಮ್ಮ ಹತ್ರ ಇರುವಂತ ವಿವಿಧ ದೇಶಿ ತಳಿಗಳ ಉತ್ಪಾದನೆ ಸಾಮರ್ಥ್ಯ ಅಥವಾ ಅದ ಕರು ಹಾಕುವ ಒಂದು ಸಮಯ ಅದನ್ನ ದಾಖಲಾತಿ ಮಾಡಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳೋ ಒಂದು ಪದ್ಧತಿಯನ್ನ ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಅಂತ ಒಂದು ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ನಾವು ತಳಿ ಇರುವಂತ ಒಳ್ಳೆ ಹಾಲು ಕೊಡೋ ಸಾಮರ್ಥ್ಯ ಇರೋ ತಳಿಯನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತ ಕಂಡುಹಿಡಿಯೋದಕ್ಕೆ ಒಂದು ಅವಕಾಶವಾಗುತ್ತದೆ. ಇವೆಲ್ಲ ಕೂಡ ಕೊರತೆ ಇದೆ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕ್ರಾಸ್ ತಳಿಗಳು ಹಾಲು ಕೊಡುತ್ತೆ ಅಂತ ಹೇಳಿ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಹುಟ್ಟು ಗುಣದಲ್ಲಿ ಹಾಲು ಕೊಡೋ ಸಾಮರ್ಥ್ಯ ಇದ್ರೂ ಸ್ವತಃ ಅದಕ್ಕೆ ಆಹಾರ ಪೌಷ್ಟಿಕಾಂಶ ಸಿಗದೇ ಇರೋ ಕಾರಣದಿಂದ ಅದು ಕಡಿಮೆ ಹಾಲು ಕೊಡ್ತಾ ಇದೆ. ಕೆಲವು ಫಾರಂಗಳಲ್ಲಿ ನಾವು ನೋಡಿದ್ವಿ, ಒಳ್ಳೆ ಸಮತೋಲನ ಆಹಾರ ಮತ್ತೆ ಹಸಿರು ಮೇವು ಒಣಹುಲ್ಲು ಸಾಕಷ್ಟು ನೀಡೋದ್ರಿಂದ ಅವು ಒಳ್ಳೆಯದ ರೀತಿಯಲ್ಲಿ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಕೂಡ ಹೆಚ್ಚು ತೋರಿಸ್ತಾ ಇದೆ. ರೈತರ ಮಟ್ಟದಲ್ಲಿ ಇರೋದಕ್ಕಿಂತ ಕೆಲವು ಫಾರಂಗಳಲ್ಲಿ ಹೆಚ್ಚಿನ ಮಟ್ಟ ಹಾಲು ಉತ್ಪಾದನೆ ಸಾಮರ್ಥ್ಯವನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅದಕ್ಕೆ ವಂಶ ಪಾರಂಪರಿಕವಾಗಿ ಹಾಲು ಕೊಡೋ ಸಾಮರ್ಥ್ಯ ಇರಬಹುದೇ ಏನು ಅಂತ ಒಂದು ಆಲೋಚನೆ ಕೂಡ ನಾವು ತೆಗೆದುಕೊಳ್ಬೇಕಾಗ್ತದೆ. ಜೊತೆಗೆ ಮೇಡಮ್, ಈ ತಳಿ ಸುಧಾರಣೆಯಲ್ಲಿ ಸಂತಾನೋತ್ಪತ್ತಿಯ ತಂತ್ರಗಳು ಏನೇನು ಅಂತ ಹೇಳ್ತೀರಿ? ಈಗ ಅನುವಂಶೀಯತವಾಗಿ ಸಾಮರ್ಥ್ಯವನ್ನು ನಿರ್ಣಯಿಸುವುದು ಹೇಗೆ ಅಂತ ಹೇಳಿದ್ರೆ, ಕೃಷಿ ಹವಾಮಾನಕ್ಕೆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸುಸ್ಥಿರ ಉತ್ಪಾದನೆ. ಹೇಗೆ ಕೃಷಿ ಹವಾಮಾನಕ್ಕೂ ಜಾನುವಾರಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಕೃಷಿಯಲ್ಲಿ ಉತ್ಪಾದನೆ ಆಗುವಂತ ನಾವು ಅಕ್ಕಿ ಕಾಳುಗಳನ್ನ ನಾವು ಮನುಷ್ಯರು ಉಪಯೋಗಿಸಿದ್ರೆ ಅದರ ಬರುವಂತ ಒಣ ಹುಲ್ಲು ಅಥವಾ ರಾಗಿ ತೆನೆಯನ್ನ ನಾವು ತಗೊಂಡು ರಾಗಿ ಹುಲ್ಲನ್ನ ಜಾನುವಾರಿಗೆ ನೀಡುತ್ತೇವೆ. ಈ ತರ ನೀಡುವ ಅಂದ್ರೆ ನಮ್ಮ ಜೊತೆಗೆ ಒಂದು ಜಾನುವಾರು ಪೈಪೋಟಿಯಲ್ಲಿ ಇಲ್ಲ ಅನ್ನೋ ಒಂದು ನಿದರ್ಶನ ಆಗ್ತದೆ. ಅದೇ ತರ ಈಗ ನಾವು ಅಕ್ಕಿಯನ್ನು ಪ್ರೊಸೆಸ್ ಮಾಡಿದಾಗ ತೌಡು ಬರುತ್ತೆ, ಆ ತೌಡನ್ನು ಕೊಡ್ತೀವಿ, ಗೋಧಿ ತೌಡನ್ನು ಕೊಡ್ತೀವಿ. ಈ ತರ ನಮಗೆ ನಾವು ಮನುಷ್ಯರು ತಿನ್ನಕ್ಕೆ ಆಗದೆ ಇರುವಂತ ಒಂದು ಪದಾರ್ಥವನ್ನ ತಿಂದು ನಮಗೆ ಒಳ್ಳೆ ರೀತಿಯಾದ ಒಂದು ಹಾಲನ್ನು ಕೊಡೋ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಕೃತಕ ಗರ್ಭಧಾರಣೆ ಒಂದು ಸೌಲಭ್ಯ ಇದೆ. ಈಗ ಮನೆ ಬಾಗಿಲಿಗೆ ಬಂದು ಮಾಡುವಂತ ಒಂದು ಕೆಲಸವನ್ನು ಕೂಡ ಸರ್ಕಾರ ಮಟ್ಟದಿಂದ ನಡೀತಾ ಇದೆ. ಆದರೂ ಸ್ವತಃ ಅದು ಬೆದೆಗೆ ಬಂದಿದೆಯಾ, ಬೆದೆಗೆ ಬಂದ ಸಮಯವನ್ನ ನೋಡಿ ಇಟ್ಕೊಳ್ಳೋದು, ಮರೆ ಬೆದೆಗೆ ಬಂದ ಸಮಯದಿಂದ ಎಷ್ಟು ಈಗ 6 ತಾಸು ನಂತರ ಅದಕ್ಕೆ ವೀರ್ಯನಳಿಕೆಯನ್ನು ಸಂಗ್ರಹಣೆ ಮಾಡಬೇಕು. ಈ ಒಂದು ಸಮಯ ಅಂದ್ರೆ ಹೆಚ್ಚು ಕಮ್ಮಿ ರಾತ್ರಿ ಹೊತ್ತು ಅಥವಾ ಅರ್ಲಿ ಮಾರ್ನಿಂಗ್ ಅಂತ ಈ ಬೆಳಗಿನ ಬೆಳಗ್ಗೆ ಅದು ಬೆದೆಗೆ ಬಂದಾಗ ಮಧ್ಯಾಹ್ನ ಅಥವಾ ಸಾಯಂಕಾಲ ಅಷ್ಟರೊಳಗೆ ವೀರ್ಯನಳಿಕೆಯನ್ನು ಶೇಖರಣೆ ಮಾಡೋದು, ಈ ತರ ಒಂದು ಸಣ್ಣ ಒಂದು ಗಮನವನ್ನ ಹಾರಿಸಿದಾಗ ಏನಾಗುತ್ತೆ, ಒಂದು ಬೆದೆಯನ್ನು ಕೂಡ ಮಿಸ್ ಮಾಡದೆ ಜಾನುವಾರು ಗರ್ಭ ನಿಲ್ಲುವಂತ ಸಾಧ್ಯತೆ ಇರುತ್ತದೆ. ಅದೇ ತರ ತಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಇರುವಂತ ಹಸುಗಳನ್ನ ಸಾಕಿ ಅದರಲ್ಲಿ ಹೋರಿಕರು ಬಂತು ಅಂತ ಅಂದ್ರೆ ಏನ್ ಮಾಡ್ತಾರೆ, ಒಂದು ಹೋರಿಕರು ಆಗ್ತು ಅಂತ ಹೇಳಿ ಅದನ್ನ ಗಮನವನ್ನ ಕೊಡೋದಿಲ್ಲ. ಅದು ನಿಜವಾದ ಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ, ಆ ಹೋರಿಯಿಂದ ನಾವು ವೀರ್ಯವನ್ನ ಸಂಗ್ರಹಣೆ ಮಾಡಿ ಮುಂದಿನ ಪೀಳಿಗೆಯನ್ನ ತರುವಂತ ಸೈನ್ಸ್ ಅಡ್ವಾನ್ಸ್ಮೆಂಟ್ಸ್ ಇದೆ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಗಮನಕ್ಕೆ ತಂದು ಅದನ್ನ ರಕ್ಷಣೆ ಮಾಡೋದ್ರಲ್ಲಿ ಕೂಡ ರೈತರು ಹೆಚ್ಚಿನ ಹೋರಿ ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ಒಳ್ಳೆ ಆಹಾರವನ್ನು ಕೊಟ್ಟು ಪೋಷಕಾಂಶಗಳನ್ನು ಕೊಟ್ಟು ಸಾಕಿದಾಗ ಅದನ್ನು ಒಳ್ಳೆ ವೀರ್ಯವನ್ನು ಸಂಗ್ರಹಣೆ ಮಾಡುವಂಥ ಹೋರಿಯಾಗಿ ಮಾರ್ಪಾಡು ಮಾಡಬಹುದು. ಅದೇ ತಳ ಈಗ ಏನಾಗ್ತಾ ಇದೆ ಅಂತ ಅಂದರೆ, ಒಂದೊಂದು ತಳಿಗೆ ನಮಗೆ ಸಿಗ್ತಾ ಇಲ್ಲ. ಈಗ ಹಳ್ಳಿಕಾರರು ಒಳ್ಳೆಯ ಒಂದು ಹೋರಿಕರು ಬೇಕು ಅಂತಿದ್ದಾಗ, ಯಾಕೆಂದರೆ ರೈತರ ಹತ್ರ ಅದರ ತಾಯಿನ ಹಾಲು ಉತ್ಪಾದನೆ ಸಾಮರ್ಥ್ಯದ ಒಂದು ದಾಖಲಾತಿ ಇಲ್ಲದೆ ಇರೋ ಕಾರಣದಿಂದ ನಮಗೆ ಅದು ಲಭ್ಯತೆ ಇಲ್ಲದೆ ಆಗಿದೆ. ಹಾಗಾಗಿ ಇದನ್ನು ನಾವು ಮಾಡ್ತಾ ಹೋದಾಗ ಮುಂದಿನ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಸ್ವಲ್ಪ ಹೋರಿಕರುಗಳು ಮಾತ್ರ ಇದೆ, ಆ ಹೋರಿಯಿಂದ ವೀರ್ಯವನ್ನು ಸಂಗ್ರಹಣೆ ಮಾಡಿ ಅದರಿಂದ ಏನಾದರೂ ಭ್ರೂಣವನ್ನು ಮಾಡಿ, ಭ್ರೂಣ ವರ್ಗಾವಣೆ ಒಂದು ಇದನ್ನು ಕೂಡ ಕೆಲವು ಈಗ ರೆಡ್ ಸಿಂಧಿ ಅಂತ ತಳಿಗಳಲ್ಲಿ ಅದು ಸಕ್ಸಸ್ ಆಗಿದೆ. ಹಾಗೆ ನಾವು ಏನಾದರೂ ಮಾಡಿದರೆ ಮುಂದಿನ ಪೀಳಿಗೆಯನ್ನು ಬೇಗ ಅತಿ ಶೀಘ್ರದಲ್ಲಿ ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ. ಆದರೆ ಈ ಥರ ಎಂಬ್ರಿಯೋ ಭ್ರೂಣ ಒಂದು ವರ್ಗಾವಣೆ ಇಂಥವೆಲ್ಲ ಮಾಡಬೇಕು ಅಂತ ಅಂದರೆ ನಮ್ಮ ಹತ್ರ ಒಳ್ಳೆಯ ಊರಿಗಳು ಮತ್ತು ಒಳ್ಳೆಯ ತಾಯಿಗಳು ಇರಲೇಬೇಕು, ಅದರ ಸಾಮರ್ಥ್ಯ. ಹೀಗಾಗಿ ರೈತರು ಯಾವ್ಯಾವ ಪ್ರದೇಶದಲ್ಲಿ ಅವರವರ ಜಿಲ್ಲೆಗಳಿಗೆ ಸೀಮಿತವಾದ ಒಂದು ತಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದೀರೋ, ನಮ್ಮ ಗಮನಕ್ಕೆ ಅದರ ಒಳ್ಳೆಯ ಉತ್ಪಾದನೆ ಸಾಮರ್ಥ್ಯ ಇದೆ, ಹಸುಗಳಿದೆ, ಅದರ ತಾಯಿ ತಂದೆ ಇದೆ, ಅದರ ನಾವು ಕಂಡುಹಿಡಿದಿದ್ದೀವಿ ಅಂತ ನಮ್ಮ ಗಮನಕ್ಕೆ ತಂದಾಗ ಅಥವಾ ನಮ್ಮ ಹತ್ತಿರ ಇರುವಂಥ ಫಾರ್ಮ್ಗಳಿಗೆ ಅದನ್ನು ಕೊಂಡೊಯ್ದು ನಾವು ವೀರ್ಯವನ್ನು ಸಂಗ್ರಹಣೆ ಮಾಡೋ ಚಟುವಟಿಕೆಯನ್ನು ಮಾಡಬಹುದಾಗಿದೆ. ಅದೇ ಥರ ಇನ್ನೊಂದು ಮುಖ್ಯವಾಗಿ ಕೆಲಸಕ್ಕೆ ನಾವು ಉಪಯೋಗಿಸೋದಿಲ್ಲ ಅಂತ ರೈತರು ಹೇಳ್ಬೋದು, ಆದರೂ ಕೂಡ ಸಣ್ಣ ಪುಟ್ಟ ಕೆಲಸಗಳಿಗೆ ಉಪಯೋಗ ಮಾಡೇ ಮಾಡುತ್ತಾರೆ. ಹಾಗಾಗಿ ಅದರ ಎಷ್ಟು ಗಂಟೆಯ ಸಮಯ ಕೆಲಸವನ್ನು ಮಾಡುತ್ತದೆ, ಒಂದು ಈ ಥರ ಒಂದು ದಾಖಲಾತಿಯನ್ನು ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಈಗ ಒಂದು ಕ್ಲೈಮೇಟ್ ಚೇಂಜ್ ಅಂತ ನಾವು ಏನು ಹೇಳ್ತೀವಿ, ಪರಿಸರದ ಒಂದು ವ್ಯತ್ಯಾಸಗಳು ಆಗ್ತಾ ಇದ್ದ ಸಂದರ್ಭದಲ್ಲಿ, ಆಗ ಬಿಸಿಲು ಜಾಸ್ತಿ ಆಗ್ಬೋದು ಅಥವಾ ಮಳೆ ಜಾಸ್ತಿ ಆಗ್ಬೋದು, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಈ ಜಾನುವಾರು ಕೆಲಸ ಮಾಡುವ ತಳಿಗಳಿಂದ ನಾವು ಎಷ್ಟನ್ನು ಉಪಯೋಗವನ್ನು ಪಡೆಯಬಹುದು. ಅದೇ ರೀತಿಯಲ್ಲಿ ಇವಾಗ ಮಲೆನಾಡು ಗಿಡ್ಡ ತಳಿ ತೆಗೆದುಕೊಂಡ್ರೆ ಅದು ಮಲೆ ಪ್ರದೇಶದಲ್ಲಿ ಅಥವಾ ಗುಡ್ಡಗಾಡುಗಳಲ್ಲಿ ಹತ್ತಿ ಇಳಿದು ಹೋಗಿ ಮೇಯ್ದು ಬರೋದು ಅಥವಾ ಅಲ್ಲಿ ಸಣ್ಣ ಸಣ್ಣ ಹಿಡುವಳಿಯಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಸೊ ಹೀಗಾಗಿ ಅದನ್ನು ಅದರಿಂದ ಕೂಡ ಖಂಡಿತ ಉಪಯೋಗ ಇದೆ ಅಂತ ಹೇಳಿ ನಾವು ಅದನ್ನು ಕಾಪಾಡಲೇಬೇಕಾಗುತ್ತದೆ. ಜೊತೆಗೆ ಮೇಡಮ್, ಈ ಅಪಾಯದಲ್ಲಿರ್ತಕ್ಕಂತಹ ತಳಿಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ಹೇಳ್ತೀರಿ? ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ತಳಿಗಳು ಈಗ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಕೃಷ್ಣಾ ವ್ಯಾಲಿ ತಳಿ. ಈ ತಳಿ ಕೃಷ್ಣಾ ನದಿ ತೀರದಲ್ಲಿ ಇರುವಂತ ತಳಿ, ವಿಶೇಷವಾಗಿ ಹಾಲು ಉತ್ಪಾದನೆ ಸಾಮರ್ಥ್ಯ ಜೊತೆಗೆ ಕೆಲಸ ಮಾಡುವ ಎರಡು ದ್ವಿ ಉದ್ದೇಶಕ್ಕಾಗಿ ಇರುವಂತ ತಳಿ. ಇದರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇತ್ತು, ಹಾಗಾಗಿ ನಮ್ಮ ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚರ ವಹಿಸಿ ಈಗ ಅದರ ಸಂಖ್ಯೆ ಕೆಲವೇ ನೂರುಗಳ ಸಂಖ್ಯೆಯಲ್ಲಿ ಇದ್ದಿದ್ದನ್ನ 19,000 ಈಗ ಏರಿಸಲಾಗಿದೆ. ಸೊ ಈಗ ಫಸ್ಟ್ ನಾವು ನೋಡಬೇಕಾಗಿರೋದು ಸಂಖ್ಯೆ, ಯಾವುದೇ ಒಂದು ತಳಿಯ ಗುಣಗಳು ಹೇಗಿದೆ, ಆ ತಳಿಯ ಗುಣಗಳು ಅಥವಾ ಹೊರನೋಟಕ್ಕೆ ಏನು ಆಕಾರ ಇರುತ್ತೆ ಅಥವಾ ಬಣ್ಣ ಇರ್ಬೋದು, ಕೂಡ ಇರ್ಬೋದು, ಅದೇ ಥರ ಅದರ ಸುತ್ತಳತೆ, ಈ ಥರ ಒಂದು ಇದನ್ನು ನೋಡಿ ನಾವು ಇದು ಇಂಥ ತಳಿಗೆ ಸೀಮಿತ ಅಂತ ಕಂಡುಹಿಡಿತೀವಿ. ಈ ತಳಿಯ ಸಂಖ್ಯೆ ಎಷ್ಟು ಮಟ್ಟಕ್ಕೆ ಕಡಿಮೆ ಆಗಿದೆ ಅಥವಾ ರಿಸ್ಕಲ್ ಇದೆಯಾ ಅಂತ, ಸಾಮಾನ್ಯ ಒಂದು 100 ಕಡಿಮೆ, 100,000 ಕಡಿಮೆ ಆದಾಗ ಖಂಡಿತ ಅದು ರಿಸ್ಕ್ ಸಂದರ್ಭಕ್ಕೆ ಹೋಗೋ ಸಾಧ್ಯತೆ ಇರೋದ್ರಿಂದ ನಾವು ಎಚ್ಚರ ವಹಿಸಿ ಅದನ್ನು ಮೇಲಿಗೇರಿಸೋಕ್ಕೆ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಸೊ ಈಗ ಅದರಲ್ಲಿ ಈಗ ನೋಡಬಹುದು ಆ ತಳಿಯ ಒಂದು ಏನು ವಿಶೇಷತೆ ಇದೆ, ಅದು ಅದರ ವಿಶಿಷ್ಟತೆ ಏನು, ಅದರ ಅನುವಂಶೀಯತೆ ವಿಶಿಷ್ಟತೆ ಏನು, ಆ ಒಂದು ಪ್ರದೇಶಕ್ಕೆ ಹೊಂದಾಣಿಕೆ ಆಗಿದೆಯೋ ಇಲ್ಲವೋ ಆ ತಳಿ ಅಂತ ನೋಡಿಕೊಂಡು ಆ ತಳಿಯ ಸಂಖ್ಯೆ, ಕೆಲವು ನಮ್ಮಲ್ಲಿ ಇವಾಗ ಇರುವಂಥ 6 ತಳಿಗಳು ಕೂಡ ಅಂತ ಏನು ರಿಸ್ಕಲ್ಲಿ ಇಲ್ಲ ಅಂತಂದ್ರೆ ಕೃಷ್ಣಾ ವ್ಯಾಲಿ ಬಿಟ್ಟು ಇನ್ನೆಲ್ಲವನ್ನು ಕೂಡ ಸಾಧಾರಣ ಒಂದು ಇದರಲ್ಲಿ ಇರೋದ್ರಿಂದ ನಾವೇನು ಮಾಡಬೇಕು, ಆಯ್ದ ಒಂದು ಪದ್ಧತಿಯಲ್ಲಿ ತಳಿ ಸಂವರ್ಧನೆ ಮಾಡಬೇಕಾಗ್ತದೆ. ಇದು ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಆಯ್ದ ಇದು ಅಂತ ಹೇಳಿದ್ರೆ ತಳಿ ಹಾಲು ಉತ್ಪಾದನೆ ಸಾಮರ್ಥ್ಯ ಒಂದು ಮುಖ್ಯ ಗುರಿ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ. ಸಾಮಾನ್ಯ ಕಂಡು ಬರುವ ರೋಗಗಳಂತ ಅಂದರೆ ಕೆಚ್ಚಲು ಬಾವು, ಆಮೇಲೆ ಸಾಂಕ್ರಾಮಿಕ ರೋಗಗಳಿಗೆ ಅಟ್ಯಾಕ್ ಆದರೂ ಕೂಡ ಈಗ ಕೆಲವು ಸಮಯ ಕಾಲ್ಬಾಯಿ ಜ್ವರ ಬರುತ್ತೆ, ದೇಶದೊಳಗೆ ಬೇಗ ಚೇತರಿಸಿಕೊಂಡು ಗುಣಮುಖ ಆಗುತ್ತೆ. ಸೊ ಈ ಥರ ಅಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಈ ಥರ ಕಂಡುಹಿಡಿದು ಅಂಥ ಕುಟುಂಬಗಳನ್ನು ನಾವು ಆಯ್ದ ಸಂತತಿಯಾಗಿ ಅದನ್ನು ತಗೊಂಡು ವೀರ್ಯನಳಿಕೆಯನ್ನು ಸೇರಿಸಿ ನಾವು ಅಭಿವೃದ್ಧಿ ಪಡಿಸ್ಬೋದು. ಯಾವುದೇ ಥರ ಒಂದು ಶುದ್ಧ ತಳಿಯಾಗಿ ಇರುವಂಥ ಹಳ್ಳಿಕಾರ, ಅಮೃತ ಮಹಾಲ್, ಕಿಲ್ಲಾರ್ ಮತ್ತು ಕೃಷ್ಣಾ ವ್ಯಾಲಿ ಇಂಥವನ್ನು ಅನಾವಶ್ಯವಾಗಿ ಬೇರೆ ಇತರ ತಳಿಗಳ ಜೊತೆಗೆ ಕ್ರಾಸ್ ಮಾಡುವುದನ್ನು ತಪ್ಪಿಸಲೇಬೇಕಾಗ್ತದೆ. ಶುದ್ಧ ತಳಿಯಾಗಿ ಕಾಪಾಡುವುದು ನಮ್ಮ ಒಂದು ಮುಖ್ಯ ಧ್ಯೇಯವಾಗಿ ಇರಬೇಕಾಗ್ತದೆ. ಜೊತೆಗೆ ಮೇಡಮ್, ಈ ಒಂದು ಅಪಾಯದಲ್ಲಿರತಕ್ಕಂತಹ ತಳಿಗಳ ರಕ್ಷಣಾ ಯಾವ ರೀತಿ ಮಾಡಬೇಕು ಅದರ ವಿಧಾನಗಳ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಸ್ವಲ್ಪ ತಾಂತ್ರಿಕ ವಿಧಾನಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತೀನಿ. ರೈತರ ಮಟ್ಟದಲ್ಲಿ ಮಾಡಕ್ ಆಗದೇ ಇರಬಹುದು, ಅದರ ಮಾಹಿತಿಗಾಗಿ ತಮಗೆ ಹೇಳ್ತೀನಿ. ಇದರಲ್ಲಿ ಎರಡು ವಿಧಾನಗಳಿದೆ, ಒಂದು ಇನ್ಸಿಟು ಕನ್ಸರ್ವೇಷನ್ ಅಂತ, ಇನ್ನೊಂದು ಎಕ್ಸಿಟು ಅಂತ ಹೇಳ್ತೀವಿ. ಅಂದರೆ ಇನ್ಸಿಟು ಅಂತ ಹೇಳಿದ್ರೆ ನಾವು ಜಾನುವಾರುಗಳನ್ನು ಆಯಾ ಪ್ರದೇಶದಲ್ಲೇ ಒಂದು ಗುಂಪಾಗಿ ಅದನ್ನು ಸಾಕಾಣಿಕೆ ಮಾಡೋದು, ಅದರ ಉತ್ಪಾದನೆ ಸಾಮರ್ಥ್ಯವನ್ನು ದಾಖಲಾತಿ ಮಾಡಿ ಪುಸ್ತಕದಲ್ಲಿ ಬರೆದಿಡೋದಾಗಲಿ ಅಥವಾ ಕಂಪ್ಯೂಟರ್ ಮುಖಾಂತರ ಅದನ್ನು ದಾಖಲೆ ಮಾಡಿ ಇಡುವಂಥದ್ದು. ಆಮೇಲೆ ಒಂದು ಸ್ವಲ್ಪ ಒಂದು ತಲೆಮಾರ ನಂತರ ಅದರ ವಿವಿಧ ಗುಣಾದಿಶಯಗಳಿಗೆ ಅನುಗುಣವಾಗಿ ಯಾವ ಹೋರಿ ಯಾವ ಹೋರಿಯಿಂದ ನಾವು ವೀರ್ಯವನ್ನು ಸಂಗ್ರಹಣೆ ಮಾಡ್ಬೋದು, ಯಾವ ಹೋರಿಯ ವೀರ್ಯವನ್ನು ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತ ಆಲೋಚನೆ ಮಾಡಿ ಯಾವುದೇ ಒಳ ಸಂತತಿ ಆಗದೆ ಆ ಫ್ಯಾಮಿಲಿಗಳನ್ನು ನಾವು ಕಾಪಾಡ್ಕೊಂಡು ಬರಬೇಕು. ಹೀಗೆ ಮಾಡ್ತಾ ಒಂದು 4-5-6 ವರ್ಷದಲ್ಲಿ ನಮಗೆ ನಮ್ಮ ಹತ್ರ ಒಳ್ಳೆಯ ಒಂದು ಗುಂಪು ಆಗುವಂತ ಸಾಧ್ಯತೆ ಇರ್ತದೆ. ಅಂದರೆ ಹೆಚ್ಚು ಕಮ್ಮಿ ಈಗ ಒಂದು 20-25 ರಾಸುಗಳು ಇತ್ತು ಅಂತ ಹೇಳಿದ್ರೆ 5-6 ವರ್ಷದಲ್ಲಿ ಎಲ್ಲ ಒಂದು 2-3 ಕರುಗಳು ಹಾಕಿದಾಗ ಅದು ದ್ವಿಪಟ್ಟು ತ್ರಿಪಟ್ಟು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗೆ ಶುದ್ಧ ತಳಿಯ ಗುಂಪನ್ನು ಮಾಡೋದೇ ಈ ಇನ್ಸಿಟ್ಯೂ ವಿಧಾನದಲ್ಲಿ. ಇದರ ಜೊತೆಗೆ ಇದರಲ್ಲಿ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಜೊತೆ ಇರೋಂಥ ಒಂದು ಒಳ್ಳೆ ಹೋರಿಗಳಿರ್ಬೋದು ಅಥವಾ ಹಸುಗಳನ್ನು ಒಂದು ಸಮಬೆದೆ ಅಂತ ಹೇಳ್ತೀವಿ, ಸಿನ್ಕ್ರನೈಸ್ ಮಾಡಿ ಒಂದೇ ಸಮಬೆದೆಗೆ ಬರುವಂಥ ಸಂದರ್ಭವನ್ನು ಮಾಡಿ ಕೃತಗರ್ಭಧಾರಣೆ ಮಾಡಿದಾಗ ಒಂದೇ ಸಮ ಕರುಗಳು ಹುಟ್ಟುವಂಥ ಸಾಧ್ಯತೆ ಇರುತ್ತದೆ. ಈ ಅಥವಾ ಅದನ್ನು ಹೆಚ್ಚಿನ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮೆಥಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಮೋನ್ಸ್ ಇಂಟರ್ವೆನ್ಷನ್ ಮಾಡಿ ಬೇಗ ಬೇಗ ಒಂದಿಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುವಂಥ ಒಂದು ಹೆಣ್ಣು ತಳಿಯನ್ನು ಜಾಸ್ತಿ ಮಾಡುವಂಥ ಒಂದು ಸಂದರ್ಭ ಆಗ್ತದೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ. ಆವಾಗ ಏನು ಮಾಡ್ಬೋದು, ಈ ಭ್ರೂಣವನ್ನು ಬೇರೆ ಒಂದು ಸರ್ರಗೇಟ್ಸ್ ಅಂತ ಬೇರೆ ಥರ ಮಲತಾಯಿಗೆ ಆ ಭ್ರೂಣವನ್ನು ಇಟ್ಟು ಆ ತಳಿಯನ್ನು ನಾವು ಅಭಿವೃದ್ಧಿ ಮಾಡ್ಬೋದು. ಸೊ ಈ ಥರ ಮೆಥಡ್ಸಲ್ಲಿ ನಾವು ಖಂಡಿತ ನಮ್ಮ ಜೊತೆಗೆ ರೈತರು ಕೈ ಜೋಡಿಸಿದಾಗ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಯಲ್ಲಿ ಏನು ಮಾಡ್ತೀವಿ, ಅದನ್ನು ವೀರ್ಯ ಭ್ರೂಣ ಇಂಥವನ್ನು ಲಿಕ್ವಿಡ್ ನೈಟ್ರಜನ್ನಲ್ಲಿ ಸ್ಟೋರ್ ಮಾಡಿ ಇಟ್ಟು ಯಾವಾಗ ಬೇಕು ನಾವು ಆ ತಳಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಎಕ್ಸಿಟ್ ಕನ್ಸರ್ವೇಷನ್ ಅಂತ. ಇದು ಸಾಮಾನ್ಯ ರೈತರ ಮಟ್ಟದಲ್ಲಿ ಮಾಡೋಕ್ಕಾಗದೇ ಇರಬಹುದು, ಆದರೆ ಇನ್ಸಿಟ್ಯೂ ಮೆಥಡಲ್ಲಿ ಖಂಡಿತ ರೈತರ ಮಟ್ಟದಲ್ಲಿ ಒಂದು ಬ್ರೀಡ್ ಸೊಸೈಟಿ ಅಥವಾ ಸಂಘಟಿಗರಾಗಿ ಹಳ್ಳಿಕರ ತಳಿ ಸಂವರ್ಧನೆ ಗುಂಪು ಮಲೆನಾಡು ಗಿಡ್ಡ ಸಂವರ್ಧನೆ ಗುಂಪು ಈ ಥರ ರೈತರ ಮಟ್ಟದಲ್ಲಿ ಒಂದು ಗುಂಪಾಗಿ ಕಟ್ಕೊಂಡು ಅವರಲ್ಲಿ ಇರುವಂತಹ ಒಳ್ಳೆಯ ತಳಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗ್ತಾ ಇರ್ಬೋದು. ಮೇಡಮ್, ಇದರ ಜೊತೆಗೆ ಈ ಹೊಸ ತಳಿಗಳನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಅದರ ನೋಂದಣಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಸಾಮಾನ್ಯ ಹೊಸ ತಳಿಯನ್ನು ನಾವು ಸೃಷ್ಟಿ ಮಾಡೋದಿಲ್ಲ. ತಳಿಗಳು ಅದ ನೈಸರ್ಗಿಕವಾಗಿ ಅಲ್ಲೇ ಒಂದು ಪ್ರದೇಶದಲ್ಲಿ ಒಂದು ಪರ್ಟಿಕ್ಯುಲರ್ ಜನಾಂಗಗಳು ಅವರು ಅದಕ್ಕೆ ತಮಗೆ ಅದು ಬೇಕು ಅಂತ ಹೇಳಿ ಇಟ್ಕೊಂಡಿರುವಂಥ ಸಂದರ್ಭಗಳು, ಬುಡಗಟ್ಟು ಜನಾಂಗಗಳು ಕೆಲವರು ಇಟ್ಕೊಂಡಿರೋದು. ಈಗ ಫಾರ್ ಎಕ್ಸಾಂಪಲ್ ಮಲೆನಾಡು ಗಿಟ್ಟ ತಳಿ ತಗೊಂಡ್ರೆ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಅದೇ ಕಿಲಾರಿ ತಳಿ ಎತ್ತರ ಗಾತ್ರ ಇರುವಂಥದ್ದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಇರುವಂಥ ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ ದೇವಣಿ ತಳಿನೂ ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಹೊಂದ್ಕೊಂಡಿರುವಂಥ ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿರೋ ರೈತರು ಅದು ಆವಾಗ ಹವಾಮಾನಕ್ಕೆ ಹೊಂದ್ಕೊಂಡಿರೋದ್ರಿಂದ ಆ ತಳಿಗಳು ಅಲ್ಲಿ ಬಂದಿವೆ. ಈಗ ನಾವು ಹೊಸದಾಗಿ ತಳಿಗಳನ್ನು ನೋಂದಣಿ ಮಾಡಿ ಅಂತ ಒಂದು ಕಾರ್ಯಚಟುವಟಿಕೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳಿದಾಗ ಕೆಲವು ತಳಿಗಳು ನೋಂದಣಿ ಆಗದೆ ಅಂದರೆ ಆಯಾ ಪ್ರದೇಶದಲ್ಲೇ ಇರುತ್ತೆ, ದೂರ ಏನು ಹೋಗಿರಲ್ಲ, ಮತ್ತೆ ವಿಭಿನ್ನವಾಗಿರುತ್ತದೆ. ಈಗ ಅಮೃತ್ ಮಹಲ್ ಹಳ್ಳಿಕರ್ ತರ ಇದೆ, ಅದರ ವ್ಯತ್ಯಾಸ ಇದೆ, ಸ್ವಲ್ಪ ಎತ್ತರದಲ್ಲಿ ಕಮ್ಮಿ ಇದೆ. ಆಮೇಲೆ ಈ ಪರ್ಟಿಕ್ಯುಲರ್ ಒಂದು ಇಷ್ಟು ಜನಾಂಗದವರ ಹತ್ರ ಮಾತ್ರ ಇದೆ, ಅಥವಾ ಇಂಥ ಕಾಡೊಳಗೆ ಇರುವಂತಹ ಹಳ್ಳಿಗಳಲ್ಲಿ ಮಾತ್ರ ಇಂಥ ಪ್ರದೇಶಗಳಿವೆ. ಅದೇ ರೀತಿಯಲ್ಲೇ ಮಲೆನಾಡು ಗಿಡ್ಡ ತಳಿ ಕೂಡ ನಾವು 37 ಸಂಖ್ಯೆಯಾಗಿ ನೋಂದಣಿ ಮಾಡಲಾಗಿತ್ತು. ಮುಂಚೆ ಅದನ್ನ ನಾವು ಯಾವುದೇ ತಳಿಗೆ ಹೋಲಿಕೆ ಆಗಿಲ್ಲ ಅಂತ ಹೇಳಿ ದಾಖಲೆ ಹಾಕ್ತಾ ಹೋಗ್ತಿತ್ತು. ಆಮೇಲೆ ನೋಡಿದ್ರೆ ಅದಕ್ಕೆ ವ್ಯತ್ಯಾಸ ಗುಣಗಳು ಇದೆ ಅಂತ ನೋಡಿ ಆಮೇಲೆ ಈ ಒಂದು ಪ್ರದೇಶದಲ್ಲಿ ಮಾತ್ರ ಇದೆ ಅಂತ ಕಂಡುಹಿಡಿದು ಅದನ್ನ ನೋಂದಣಿ ತಳಿಯಾಗಿ ಮಾಡಿ ಈಗ ರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಾಡಬೇಕು ಅಂತ ರೈತರು ಆಲೋಚನೆ ಮಾಡಿದಾಗ ತಮ್ಮ ಹತ್ರ ಇರುವಂತ ಗುಂಪಲ್ಲಿ 1,000 ಅಥವಾ 100-1,000 ಇರುವಂತ ಸಂಖ್ಯೆ ಒಂದೇ ತರ ಗುಣಾದಿಶ್ಯಗಳು ನೋಡ್ಲಿಕ್ಕೆ ಮತ್ತೆ ಅದರ ಉತ್ಪಾದನೆ ಸಾಮರ್ಥ್ಯ ಅಥವಾ ವಿಶೇಷತೆ ಕೆಲವು ಸಮಯ ಅದರ ಹಾಲಿಂದ ಬರುವಂಥ ಉತ್ಪನ್ನಗಳನ್ನು ಒಂದು ವಿಶೇಷ ಗುಣಗಳಿರ್ಬೋದು ಅಥವಾ ಅದು ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸದಲ್ಲಿ ಒಂದು ಒಳ್ಳೆಯ ಗುಣಾದಿಶಿ ಇರ್ಬೋದು, ಈ ಥರ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಿದೆ ಅಂತ ನೋಡಿಕೊಂಡು ಆ ಒಂದು ಸಂಖ್ಯೆಯಲ್ಲಿ ಇಂಥ ಜನಾಂಗದವರು ನೋಡ್ಕೊಂಡಿದ್ದಾರೆ, ಅದನ್ನು ಅವ್ರು ರಕ್ಷಣೆ ಮಾಡ್ಕೊಂಡು ಕಾಪಾಡ್ತಿದ್ದಾರೆ ಅಂತ ಹೇಳಿ. ಈಗ ನಮ್ಮ ಗೌನಕ್ಕೆ ಕೂಡ ಒಂದು ಗುಂಪು ಬಂದಿತ್ತು, ಅಂದರೆ ಹೇಳಿದ್ರೆ ಚಿತ್ರದುರ್ಗ ಪಕ್ಕದಲ್ಲಿ ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಕಾಡು ಬುಡಕಟ್ಟು ಜನಾಂಗದವರು ಕಾಡುಗಳಲ್ಲಿ ಇಟ್ಕೊಂಡಿದ್ದಾರೆ, ದೇವರೆತ್ತುಗಳು ಅಂತ ಅದಕ್ಕೆ ಕರೀತಾರೆ. ಅದು ಹಳ್ಳಿಕರ್ ಥರನೂ ಇಲ್ಲ, ಅಮೃತ್ ಮಹಲ್ ಥರನೂ ಇಲ್ಲ ಅಂತ ಹೇಳಿ ನಾನು ಅದನ್ನು ನಮ್ಮ ಮುಂದಿನ ಗಮನಕ್ಕೆ ತಂದಿದ್ದೀನಿ. ಮುಂದೆ ಅದರ ಕಡೆ ನೋಂದಣಿ ತಳಿ ಆಗ್ಬೋದು ಅಂತ ನಾನು ನಿರೀಕ್ಷೆ ಇದೆ. ಸೊ ಇದೇ ಥರ ತಮ್ಮ ಹತ್ರ ರೈತರ ಹತ್ರ ಈ ಬೇರೆ ಬೇರೆ ತಳಿಗಳು ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಮಾತ್ರ ಇದೆ ಅಂತ ಹೇಳಿ ಗೊತ್ತಾದ್ರೆ ನಮ್ಮ ಗಮನಕ್ಕೆ ತಂದು ಅದನ್ನು ಏನು ಮಾಡ್ಬೋದು, ಒಂದು ಸರ್ಕಾರದಿಂದನೇ ಒಂದು ಕರೆಯೊಲೆ ಬರುತ್ತೆ, ಈ ಥರ ನೋಂದಣಿ ಹೊಸದಾಗಿ ನೋಂದಣಿ ಮಾಡೋಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದಕ್ಕಾದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿರುತ್ತದೆ. ಆ ಸಮಿತಿ ಅದನ್ನು ನಮ್ಮ ಅರ್ಜಿಯನ್ನು ನೋಡಿ ಅದು ನಿಜವಾಗ್ಲೂ ಬೇರೆ ತಳಿಗಳಿಂದ ವಿಭಿನ್ನವಾಗಿದೆ, ಇದು ಹೊಸ ತಳಿ ಅಂತ ನೋಂದಣಿ ಮಾಡ್ಬೋದು. ಅದಕ್ಕೆ ಒಂದು ಹೆಸರನ್ನು ಸಾಮಾನ್ಯವಾಗಿ ರೈತರ ಮಟ್ಟದಲ್ಲಿ ಕೆಲವು ಹೆಸರಲ್ಲಿ ಕರೀತಾ ಇರ್ತಾರೆ, ಆ ಹೆಸರನ್ನೇ ಕೂಡ ಕೊಡ್ಬೋದು, ಅಥವಾ ಆ ಪ್ರದೇಶದ ಹೆಸರು. ಈಗ ಕೃಷ್ಣಾ ವ್ಯಾಲಿ ನೋಡಿ, ಕೃಷ್ಣಾ ತೀರದಲ್ಲಿ ಇರೋದ್ರಿಂದ ಅದಕ್ಕೆ ಕೃಷ್ಣಾ ವ್ಯಾಲಿ ಅಂತ ಹೆಸರು ಬಂದಿದೆ. ಈ ತರ ಹೆಸರುಗಳನ್ನು ನಾವು ಕೊಟ್ಟು ನೋಂದಣಿ ಮಾಡ್ಬೋದು. ಈ ನೋಂದಣಿ ಮಾಡೋ ಸಂದರ್ಭದಲ್ಲಿ ಅವರು ಆ ಸಂಸ್ಥೆಯಿಂದ ಆ ಸಮಿತಿಯವರು ಆ ಪ್ರದೇಶಕ್ಕೆ ಭೇಟಿ ನೀಡಿ ಹಲವಾರು ದಾಖಲೆಗಳನ್ನು ತಗೊಳ್ತಾರೆ. ಅವ್ರ ಕಡೆಯಿಂದ ಬಂದ ಸಂಶೋಧಕರು ಕೂಡ ಇದರ ಮೇಲೆ ಡಿ ಎನ್ ಎ ಲೆವೆಲ್ ಅಲ್ಲಿ ಸಂಶೋಧನೆಯನ್ನು ನಡೆಸಿ ಇದು ಬೇರೆ ತಳಿಯಿಂದ ವಿಭಿನ್ನವಾಗಿದೆ ಅಂತ ಖಂಡಿತ. ಈ ತರ ನಮ್ಮ ಹತ್ರ ಇರುವಂತ ಒಂದು 70% ಯಾವುದೇ ತಳಿಗೆ ನಾನ್ ಡಿಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ಯಾವುದೇ ತಳಿಗೆ ಹೋಲಿಕೆ ಬರದೇ ಇರೋದ್ರಲ್ಲಿ ಕೂಡ ಸಣ್ಣ ಸಣ್ಣ ಗುಂಪುಗಳಾಗಿ ಬೇರೆ ಬೇರೆ ತಳಿಗೆ ವಿಭಿನ್ನವಾಗಿರುವಂತ ತಳಿಗಳು ಇರಬಹುದು ಅಂತ ಆಲೋಚನೆ ಮಾಡಿ ಈ ಇದಕ್ಕೆ ನಾವು ಅರ್ಜಿ ಸಲ್ಲಿಸೋದನ್ನ ಮುಂದಾಗಬೇಕು ಅಂತ ಕೇಳಿಕೊಳ್ತೇನೆ. ಅದೇ ತರ ನಾವು ತಪ್ಪಾಗಿ ಮಾಡಿದ್ರು ಕೂಡ ಅವರು ಅದರಿಂದ ನಮ್ಮನ್ನ ತೆಗೆದಾಕುವಂತ ಸಾಧ್ಯತೆನೇ ಇದೆ. ಹಾಗಾಗಿ ಬಹಳ ಒಂದು ವಿಶೇಷವಾಗಿ ನಾವು ಇದನ್ನು ನೋಡಿಕೊಂಡು ನೋಂದಣಿ ಮಾಡ್ಬೋದು. ಈಗ ನೋಡಿ, ನಾವು ಒಂದು 1984 ಈ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಏನು ಸ್ಥಾಪನೆ ಆಯಿತೋ ಅಲ್ಲಿ ಅವರಿಗೆ ನೋಂದಣಿ ಮಾಡೋ ಅಂತ ಒಂದು ಕಾರ್ಯವನ್ನು ಅವರು ಕೈಗೆತ್ಕೊಂಡ ಸಂದರ್ಭದಲ್ಲಿ ಬರೀ 25-30 ತಳಿಗಳಿತ್ತು ನೋಂದಾಯಿತ ತಳಿ. ಇವತ್ತು 10 ತಳಿಗಳು ಮಾತ್ರ 50 ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷನೂ ಕೂಡ 7-8 ತಳಿಗಳು ಇಡೀ ದೇಶದಿಂದ ನೋಂದಣಿ ಆಗ್ತಾ ಇದೆ. ಜೊತೆಗೆ ಮೇಡಮ್, ಈ ಗೋತಳಿಗಳ ಬಗ್ಗೆ ರಾಷ್ಟ್ರೀಯ ಕಾರ್ಯಕ್ರಮಗಳು ಏನೇನು ಅಂತ ಹೇಳ್ತೀರಿ? ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ನ್ಯಾಷನಲ್ ಕಾಮಧೇನು ಬ್ರೀಡಿಂಗ್ ಸೆಂಟರ್ ಅಂತ ಒಂದು ನ್ಯಾಷನಲ್ ಗೋಕುಲ್ ಮಿಷನ್ ಅಂತ ಒಂದು ಗೋಕುಲ್ ಗ್ರಾಮವನ್ನು ಸ್ಥಾಪನೆ ಮಾಡುವಂಥದ್ದು, ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಪ್ರತ್ಯೇಕವಾಗಿ ಈಗ ನಮ್ಮ ದೇಶೀಯ ಸ್ಥಳೀಯ ತಳಿಗಳನ್ನು ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಅಂತಲೇ ಒಂದು ಯೋಜನೆ ಆಗಿರುತ್ತದೆ. ಅನುವಂಶೀಯತೆಯಾಗಿ ಹೇಗೆ ದೇಶೀಯ ತಳಿಗಳನ್ನು ನಾವು ಮೇಲ್ದರ್ಜೆಗೆ ಏರಿಸ್ಬೋದು, ಅಥವಾ ಅದರ ಹಾಲು ಉತ್ಪಾದನೆ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸ್ಬೋದು, ಮತ್ತು ನೈಸರ್ಗಿಕವಾಗಿ ಅದನ್ನು ಯಾವ ಥರ ತಳಿಗಳನ್ನು ಕೊಂಡೊಯ್ಬೋದು, ಅಥವಾ ರೈತರೇ ಮನೆ ಬಾಗಿಲಿಗೆ ಬಂದು ಕೃತಕ ಗರ್ಭಧಾರಣೆ ಒಂದು ಪ್ರದೇಶದ ತಳಿಯಾಗಿದ್ದರೆ, ಈಗ ಅಮೃತ ಮಹಲ್ ತಳಿ ಇರ್ಬೋದು, ಮಲ್ನಾಡ್ ಗಿಡ ತಳಿ ಇರ್ಬೋದು, ಆ ಪ್ರದೇಶದ ತಳಿಗೆ ಆ ಪ್ರದೇಶದ ವೀರ್ಯ ನಾಳಿಕೆಯನ್ನು ಸರಬರಾಜು ಮಾಡಿ ಆ ಮನೆ ಬಾಗಿಲಿಗೆ ಆ ವೀರ್ಯವನ್ನು ಕೊಂಡೊಯ್ದು ಮತ್ತೆ ತಳಿಯನ್ನು ಅಭಿವೃದ್ಧಿ ಮಾಡುವ ಯೋಜನೆ ಆಗಿರುತ್ತದೆ. ಈಗ ಮುಂದೆ ಬರುವಂತಹ ಸಂದರ್ಭದಲ್ಲಿ ಒಂದು ಶುದ್ಧ ತಳಿಯ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಗೋಕುಲ್ ಗ್ರಾಮ ಯೋಜನೆಯಲ್ಲಿ ಕೂಡ ಈ ಒಂದು ಗ್ರಾಮ ಯಾವ ಹಳ್ಳಿಗಳಲ್ಲಿ ಪ್ರತ್ಯೇಕ ತಳಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಯೋಜನೆಯನ್ನು ಹಾಕ್ಕೊಂಡಿರ್ತಾರೋ ಆ ರೈತರಿಗೆ ಕೈ ಜೋಡಿಸುವಂಥ ಕಾರ್ಯಕ್ರಮಗಳು ಕೂಡ ಇದೆ. ಇದರ ಜೊತೆ ಜೊತೆಯಲ್ಲೇ ರೈತರು ಯಾರ್ಯಾರು ದೇಶಿ ತಳಿಗಳನ್ನು ಸಾಕೊಂಡು ಬರ್ತಾ ಇದ್ದಾರೆ ಅವರಿಗೆ ಒಂದು ಪ್ರಶಸ್ತಿಗಳನ್ನು ಅದು ಪ್ರೋತ್ಸಾಹ ನೀಡುವ ಒಂದು ಗುರಿಯನ್ನು ಇಟ್ಕೊಂಡು ಗೋಪಾಲ್ ರತ್ನ ಪ್ರಶಸ್ತಿ ಅಂತ ಸ್ಥಳೀಯ ತಳಿಗಳಿಂದ ಅತ್ಯುತ್ತಮ ಹಾಲು ಉತ್ಪಾದನೆಯನ್ನು ಮಾಡುವ ರೈತರಿಗೆ ಗೋಪಾಲ ರತ್ನ ಪ್ರಶಸ್ತಿ ಅಂತ, ಮತ್ತು ಕಾಮಧೇನು ಪ್ರಶಸ್ತಿ ಅಂತ ಉತ್ತಮ ಸಂಘಗಳಿಗೆ ಅಂದರೆ ಬ್ರೀಡ್ ಸೊಸೈಟಿ ಅಂದರೆ ನೋಂದಣಿ ಮಾಡಿರುವ ಒಂದು ತಳಿಯ ಸೊಸೈಟಿ, ಮಲೆನಾಡ್ ಗಿಡ್ಡ ತಳಿ ಸಂವರ್ಧನಾ ಸೊಸೈಟಿ, ಈ ಥರ ಒಂದು ನೋಂದಾಯಿತ ಒಂದು ಸಂಘಟನೆಯನ್ನು ಮಾಡಿಕೊಂಡಾಗ ಆ ಸಂಘಟನೆಗಳಿಗೆ ಕಾಮಧೇನು ಪ್ರಶಸ್ತಿ

ಈ ದೂರವಾಣಿ ಕರೆಗಳನ್ನ ಮಾಡಿ ನೀವು ನೋಂದಾಯಿಸಬಹುದು, ಅಥವಾ ನೀವು ಹತ್ರ ಇದ್ರೆ ಕೃಷಿ ವಿಜ್ಞಾನಕ್ಕೆ ಕೇಂದ್ರಕ್ಕೆ ಬಂದು ಕೂಡ ನೀವು ನಿಮ್ಮನ ಹೆಸರನ್ನ ನೋಂದಾಯಿಸಬಹುದು, ಏನು ತೊಂದರೆ ಇಲ್ಲ. ದೂರವಾಣಿ ಸಂಖ್ಯೆ ಹೇಳ್ತೀನಿ, 9482024908. ಇವರು ವಿಜ್ಞಾನಿಗಳು, ಡಾಕ್ಟರ್ ಸುಧಾರಾಣಿ ಅಂತ ಹೇಳ್ಬಿಟ್ಟು. ಇನ್ನೊಂದು ನಂಬರು 9353493844, ಇದು ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ನನ್ನ ನಂಬರ್. ಈ ರೀತಿ ಎರಡು ನಂಬರ್ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ, ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ಹೆಸರನ್ನು ನೋಂದಾಯಿಸಬಹುದು. ಇದರಿಂದ ಎಲ್ಲ ರೈತ ಬಾಂಧವರು, ಎಲ್ಲ ಯುವಕರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಯುವಕರು ಈ ಒಂದು ಮೂರು ತರಬೇತಿಗಳ ಉಚಿತವಾದ ತರಬೇತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ನಡೆಯಲಿರುವ ತರಬೇತಿ ಕಾರ್ಯಕ್ರಮ ಕುರಿತು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.